ಕಡೆ ಸಾಂಬಾರ ಅಂದ್ರೆ ನಮ್ ಕಡೆ ತಿಳಿಯುದಿಲ್ಲ, ನಿಮ್ ಕಡೆ ಸಾಂಬಾರ ಅಂದ್ರೆ ನಿಮ್ ಕಡೆ ತಿಳಿಯುದಿಲ್ಲ, ನಿಮ್ ಕಡೆ ಶಿರ ಅಂದ್ರೆ ತಲೆ ಅಂತ ತಿಳ್ಕೊತೀರಿ, ನಮ್ ಕಡೆ ಶಿರ ಅಂದ್ರೆ ಬಿಸಿಬಾ ತಂದ್ಕೊತೀರಿ. ಎಂತದು ಎಂತದು ಹಾಡಿದಂತ ಕೂಡಿದಂತ ಕೂಡಿದಂತ ಹೆಂಗಪ್ಪ ಹೆಂಗಪ್ಪ ಹಾಡಿದ್ಯಂಗ ಕೂಡಿದ್ಯಂಗ ಕುಣಿಯದ್ಯಂಗ. ಬೆಳಗಾವಿಯಾದರೇನು, ಬೆಂಗಳೂರಿನಾದರೇನು, ಮಗದೇ ಪುನಃ ಮಾತಲು ಮಾತಾಡಲು ಎದೆ ಭಾಷೆಯ ಅರಿವಾದರು. ಹುಬ್ಬಳ್ಳಿಯಾದರೇನು, ಭದ್ರಾವತಿಯಾದರೇನು, ಬೆರಿಗೆ ಪುನಃ ಮಾತಲು ಮಲಿದಾಗಲು ಸರಿ ಹೋಗಲು. ಹೊಂದೆಯಂತೆ ಮಂಗಳೂರಲ್ಲಿ ಗುಂಡ ಅಂದ್ರೆ ಎಳನೀರು ಶಾಲೆಯಂತೆ, ಬದುಕಿನಲ್ಲಿ ಗುರು ಜೊತೆ ಬಾಜಿ ಕೊಡ್ತಾರೆ, ಮೈಸೂರಲ್ಲಿ ಕುಸ್ತಿಗಾಗಿ ಬಾಜಿ ಕೊಡ್ತಾರೆ, ಮೈಸೂರಲ್ಲಿ ಬಲದತ್ತೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮಿಲ್ಲಿಗೆ ಭೂತಾಯಿ ಅಂತಾರೆ. ಭಂಗಿಯಂದ್ರೆ ಹೊಗೆ ಸೊಪ್ಪು ಹಚ್ಚುವುದು ಸಿಗುವುದು ನಮ್ಗಾಗಿ, ಭಂಗಿಯಂದ್ರ ಚೊಕ್ಕ ಮಾಡು ಮನಗಾದ ನಮಗದು ಸಾವಿರ ಹೂವ ಎದೆ ಹನಿಬೇಕು ಜೇನಿನ ಗುಂಡಾಗದು, ಸಾವಿರ ಭಾವ ಸಂಧಿಸಬೇಕು ಕನ್ನಡ ಮನವಾಗದು. ಭಾಷೆ ದೊಡ್ಡದು ಯಾವುದು ಚಿಕ್ಕದು, ಯಾವ ಭಾಷೆ ಕಲಿಯದು ಯಾವ್ದು ಬಿಡದು. ಜಯ ಭಾರತಿ ಪಡೆಯಲಿವೆ ನೂರಾರು ಭಾಷೆಗಳು, ನೂರಾರು ಗುರಿ ನೂರಾರು ಕದಲುಗಳು, ಒಟ್ಟಿನಲ್ಲಿ ಕಾಣುವುದು ಹದಿನಾಲ್ಕು ರಾಜ್ಯಗಳ ಲಿಪಿಗಳು. ಕನ್ನಡಕ್ಕೆ ಅಲ್ಲಿ ಬಂದು ನಾಲ್ಕನೆಯ ದೊಡ್ಡ ಸ್ಥಾನಮಾನಗಳು. ಕನ್ನಡ ನಾಡ ಜನ್ಮದ